ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೊಳ್ಬೇಕು. ಸಿಟಿ ಒಳಗಿರ್ತಕ್ಕಂಥ ಯುವಕ ತಮ್ಮ ಫಾಸ್ಟ್ ಫುಡ್ ತಿಂದು ಯಾವ ರೀತಿ ಬೆಳೆದಿರ್ತಾನೆ ಅಂದ್ರೆ ನೋಡೋಕೆ ದೊಡ್ಡ ಆಳಿದ್ರು ಅವನ ಹತ್ರ ಯಾವುದೇ ರೀತಿ ಶಕ್ತಿ ಇರೋದಿಲ್ಲ, ಬಲಹೀನ ಆಗಿರ್ತಾನ. ಬಟ್ ನೀ ಯಾವಾಗ ಹಳ್ಳಿ ಕಡೆ ಹೋಗಿ ನೋಡಿದ್ರೆ ಹಳ್ಳಿಯವ್ರು ಹೆಂಗಿರ್ತಾರಂದ್ರೆ ರೊಟ್ಟಿ ಎಣಗಾಯಿ ಪಲ್ಯ ತಿಂದು ಭಾಳ ಗಟ್ಟಿ ಇರ್ತಾರ. ಇದೇ ನಮಗೆ ಅಂದ್ರೆ ಡಿಫ್ರೆನ್ಸ್ ಗೊತ್ತಾಗ್ತದ. ಸಾವಯವ ಕೃಷಿ ಮಾಡಿರ್ತಕ್ಕಂಥ ನೆಲ ಹೆಂಗಿರ್ತದ, ರಾಸಾಯನಿಕಗಳನ್ನ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡಿರ್ತಕ್ಕಂಥ ನೆಲ ಹೆಂಗಿರ್ತದ ಅನ್ನೋದ್ರನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು. ನಮಗೆ ಭೂಮಿಯ ಫಲವತ್ತತೆ ಭೂಮಿಯ ಆರೋಗ್ಯ ಏನಿರ್ತದಲ್ಲ ಇದು ಬಹಳ ಮುಖ್ಯವಾಗ್ತದೆ. ಕೇವಲ ಸಾವಯವ ಕೃಷಿ ಅಷ್ಟೇ ಅಲ್ಲ, ನಾವು ಹೆಚ್ಚಿನ ಉತ್ಪಾದನೆಗಳಿಗಾಗಿ ತಳಿಯ ಅಭಿವೃದ್ಧಿಯನ್ನ ನಾವು ನಮ್ಮ ರೈತ ಜೀವನದಲ್ಲಿ ಉಪಯೋಗಿಸ್ಕೊಳ್ಬೇಕಾಗ್ತದೆ. ಯಾವ್ಯಾವ ತರದ್ದು ಅಂತ ತಿಳ್ಕೊಬಹುದಾ? ಹಾ, ತಳಿಯ ಅಭಿವೃದ್ಧಿ ಅಂದ್ರೆ ಈಗ ಸಾಮಾನ್ಯವಾಗಿ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ವಿಶೇಷ ವಿಶೇಷ ರೀತಿಯ ತಳಿಯ ಅಭಿವೃದ್ಧಿಗಳನ್ನ ನಾವು ಈಗ ಕಂಡು ಬರಬಹುದು. ಪ್ರಾಣಿಗಳಲ್ಲಿ ತಳಿಯ ಅಭಿವೃದ್ಧಿ ಯಾವ ರೀತಿ ಇರ್ತದಂದ್ರ, ಈಗ ಆಕಳು ಮತ್ತು ಎಮ್ಮೆಗಳಿಗೆ ನಾವು ತಳಿಯ ಅಭಿವೃದ್ಧಿ ಮಾಡಿದ್ರೆ ನಮಗೆ ಚಲೋ ಹಾಲು ಅಂದ್ರೆ ಹೆಚ್ಚಿನ ಪ್ರಮಾಣದ ಹಾಲನ್ನು ಪಡೆಯತಕ್ಕಂತ ತಳಿಗಳನ್ನ ಅಭಿವೃದ್ಧಿ ಮಾಡಬಹುದು. ಮತ್ತ ಅದೇ ರೀತಿ ಸಸ್ಯಗಳಲ್ಲಿ ತಳಿಯ ಅಭಿವೃದ್ಧಿ ಅಂತ ಬಂದ್ರ ಯಾವ ರೀತಿ ಇರ್ತದ, ಈಗ ಒಂದು ಗಿಡ ಇರ್ತದ ಅದು ಒಂದೇ ಒಂದು ಗಿಡದಿಂದ ಹೆಚ್ಚಿನ ಹೂಗಳನ್ನ ಯಾವ ರೀತಿ ತಗೋಬಹುದು, ಹೆಚ್ಚಿನ ತರಕಾರಿಗಳನ್ನ ಯಾವ ರೀತಿ ತಗೋಬಹುದು, ಹೆಚ್ಚಿನ ಹಣ್ಣುಗಳನ್ನ ಯಾವ ರೀತಿ ತಗೋಬಹುದು, ಇದರ ಆಧಾರದ ಮೇಲೆ ನಾವು ತಳಿ ಅಭಿವೃದ್ಧಿನ ಮಾಡ್ತೀವಿ. ಇವು ಏನು ಈ ತರದ ಹೊಸ ತಂತ್ರಜ್ಞಾನಗಳು ಹೊಸ ಹೊಸ ತಳಿಗಳೇನಿರ್ತಾವಲ್ಲ ಇವನ್ನ ನಾವು ನಮ್ಮ ರೈತ ಜೀವನದಲ್ಲಿ ಉಪಯೋಗಿಸಿಕೊಳ್ಳುವುದರಿಂದ ವಿಶೇಷ ವಿಶೇಷವಾಗಿ ಫಲಗಳನ್ನು ಪಡೆಯಬಹುದು, ಅಭಿವೃದ್ಧಿಯನ್ನು ಹೊಂದಬಹುದು, ಆರ್ಥಿಕವಾಗಿಯೂ ರೈತ ಸಬಲ ಆಗಲಿಕ್ಕೆ ಸಾಧ್ಯ ಆಗ್ತದ. ಪ್ರಸ್ತುತ ಪ್ರಪಂಚದೊಳಗ ಒಂದು ವಾಗ್ದಾಳಿ ನಡೀತಕ್ಕಂತ ವಿಷಯ ಅಂದ್ರೆ ಅದು ಪೆಟ್ರೋಲ್. ಪೆಟ್ರೋಲ್ ಬೆಲೆ ಏರಿಕೆ, ಈಗ ಏನಿಲ್ಲ ಅಂದ್ರೂ 110-120 ರೂಪಾಯಿ ಲೀಟರ್ ಎಲ್ಲ ಪೆಟ್ರೋಲ್ ಬೆಲೆ ಏರಿಬಿಟ್ಟಿದೆ. ಈಗ ನೀವೇ ವಿಚಾರ ಮಾಡಿ, ಜೈವಿಕ ಇಂಧನ, ಜೈವಿಕ ಇಂಧನದ ಬಗ್ಗೆ ಹಳ್ಳಿಗಳಲ್ಲಿ ಸ್ವಲ್ಪ ಜನ ಗೊತ್ತಿರ್ತೈತಿ, ಸಿಟಿ ಒಳಗೆ ಸ್ವಲ್ಪ ಜನ ಗೊತ್ತಿರ್ತೈತಿ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ನಮ್ಮ ದೇಶದ ಇವೇನು ಆಯಿಲ್ ಇರ್ತದೆ ನೋಡ, 84% ಆಯಿಲ್ನ ಬೇರೆ ದೇಶದಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ. ಬಟ್ ಈ ಜೈವಿಕ ಇಂಧನದ ಅರಿವು ಏನರ ಪ್ರತಿಯೊಬ್ಬ ರೈತರಲ್ಲಿ ಮೂಡ್ತಂದ್ರ ಇದರಿಂದ ಸಂಪೂರ್ಣವಾಗಿ ನಾವು ಹೊರಗಡೆ ಬರಬಹುದು, ಇದರಿಂದ ನಾವು ಆರ್ಥಿಕವಾಗಿಯೂ ಕೂಡ ಲಾಭನ ಪಡಿಬಹುದು. ಅಷ್ಟೇ ಅಲ್ಲದೆ ವಾಯುಮಾಲಿನ್ಯವನ್ನು ತಡೆಗಟ್ಟ, ಹಾ ಖಂಡಿತವಾಗಿ ಖಂಡಿತವಾಗಿ ವಾಯುಮಾಲಿನ್ಯ ಪರಿಸರ ಸಂರಕ್ಷಣೆ ಕೂಡ ಜೈವಿಕ ಇಂಧನದಿಂದ ಸಾಧ್ಯವಾಗ್ತದೆ. ನಮ್ಮ ತ್ಯಾಜ್ಯಗಳನ್ನು ಉಪಯೋಗಿಸಿ ಜೈವಿಕ ಇಂಧನ ರೆಡಿ ಮಾಡಬಹುದು, ಗೋಬರ್ ಗ್ಯಾಸ್ ಆಗಿರ್ಬೋದು, ಇದು ಹಳ್ಳಿಗಳಿಂದಲೇ ಸಾಧ್ಯ. ದೇಶಕ್ಕೆ ಅಮೂಲ್ಯವಾಗಿರತಕ್ಕಂಥ ಪೆಟ್ರೋಲಿಯಂ ಹಳ್ಳಿಯಿಂದ ಸರಬರಾಜು ಆಗ್ತದೆ ಅಂದ್ರೆ ಅಲ್ಲಿ ಕಡಾಖಂಡಿತವಾಗಿ ಇದರದ ಸದುಪಯೋಗ ಜಾಸ್ತಿ ಆಯಿತು, ಇದರ ಬೆಳವಣಿಗೆ ಜಾಸ್ತಿ ಆಯ್ತು ಅಂದ್ರೆ ಗ್ರಾಮಾಭಿವೃದ್ಧಿ ಸಾಧ್ಯ ಐತಿ. ವಾಣಿಜ್ಯ ಬೆಳೆ ಅಂತೇಳಿ ಭಾವಿಸಿ ಅದನ್ನ ಹೆಚ್ಚು ಹೆಚ್ಚು ಬೆಳೆಯಕ್ಕೆ ಚಲೋ ಮಾಡಿದ್ರಂದ್ರೆ ರೈತರಲ್ಲಿ ಆರ್ಥಿಕ ಸ್ಥಿತಿನೂ ಹೆಚ್ಚಿಗೆ ಆಗುವಂತ ಸಾಧ್ಯತೆ ಇರ್ತೈತಿ. ಈ ತರದ ಹೊಸ ಹೊಸ ಕಾರ್ಯಗಳೇನಿದಾವಲ್ಲ ಅಂದ್ರೆ ಹೊಸ ಹೊಸ ತಂತ್ರಜ್ಞಾನಗಳೇನಿದಾವಲ್ಲ ಇವನ್ನ ನಾವು ರೈತರಿಗೆ ಮುಟ್ಟಿಸ್ಬೇಕಾಗ್ತೈತಿ. ಸರ್ಕಾರದ ವತಿಯಿಂದ ಇವುಗಳಿಗೆ ಹೊಸ ಹೊಸ ನಿಯಮಗಳು ಇವೆಲ್ಲ ಜಾರಿಗೆ ತರುವುದು ಅವಶ್ಯಕತೆ ಆಗಿರ್ತಕ್ಕಂಥದ್ದು. ಇದೇ ರೀತಿ ಒಂದು ಗ್ರಾಮದ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥ ಸಾರಿಗೆ ಕೂಡ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಗ್ರಾಮಗಳಲ್ಲಿ ಬೆಳೆಯುವಂತಹ ಸರಕುಗಳಾಗಿರ್ಬೋದು, ಎಷ್ಟೋ ಕಚ್ಚಾ ವಸ್ತುಗಳಾಗಿರ್ಬೋದು, ಅವು ಸರಿಯಾದ ಸ್ಥಾನಕ್ಕೆ ಮುಟ್ಟಬೇಕಂದ್ರೆ ಸಾರಿಗೆ ವ್ಯವಸ್ಥೆ ಕೂಡ ಅಷ್ಟೇ ಪ್ರಮುಖವಾಗಿರುತ್ತದೆ. ಈಗ ಇನ್ನೊಂದು ಏನಿರ್ತದೆ ಗೊತ್ತು, ಹಳ್ಳಿ ಜನರಿಗೆಲ್ಲ ಏನನ್ಸುತ್ತೋ, ಏ ಇವ್ರು ಬಂದ್ರಪ್ಪ ನಮ್ಗೆ ರಸ್ತೆ ಮಾಡಾತಾರ, ನಮಗೆ ಗಿಡ ಕಡೆ ಆತಾರ, ಈ ತರದ ಮನೋಭಾವ ಇರ್ತದೆ. ಎಷ್ಟೇ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಮ್ದು ಜಾಸ್ತಿ ಆದ್ರೂ, ಎಷ್ಟೇ ಸಾರಿಗೆಗಳು ಬೆಳೆದ್ರು, ಎಷ್ಟೇ ರೋಡ್ಗಳಾದ್ರು ಅದ್ರಿಂದ ಪರಿಸರ ನಾಶ ಆಗೋದು ಹಾಗೆ ಆಗಿರ್ತದೆ. ಎಷ್ಟೋ ಗಿಡ ಮರಗಳನ್ನ ಕಡದೆ ಕಡಿತಾರೆ, ಬಟ್ ನಾವೇನ್ ಮಾಡ್ಬೇಕಾಗ್ತೈತಿ, ಅದನ್ನ ಬೆಳೆಸೋದು ನಮ್ಮ ಕರ್ತವ್ಯ ಆಗಿರ್ತದೆ. ನಾವು ಒಂದು ಗಿಡ ಕಡದ್ರೆ ಎರಡು ಗಿಡ ಹಚ್ಚೋದಿರ್ತದ. ನಿಮ್ಗೆ ರಸ್ತೆಗಳ ಪಕ್ಕದಲ್ಲೇ ಗಿಡ ಹಚ್ಚೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸಾಲುಮರದ ತಿಮ್ಮಕ್ಕ ಅವರೇ ಇದ್ದಾರೆ. ಆ ರೀತಿ ನಾವು ಅರಣ್ಯ ಬೆಳೆಸೋದನ್ನು ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸ್ತದ. ಅಂದ್ರೆ ಹೊಲಗಳ ಬದುವಿಗಾಗಿರ್ಬೋದು, ರೋಡ್ಗಳ ಬಾಜುಗಿರ್ಬೋದು, ಗಿಡ ನೆಡುವುದರಿಂದ ಮಣ್ಣಿನ ಸವಕಳಿಯನ್ನು ಕೂಡ ನಾವು ತಡೆಗಟ್ಟಬಹುದು. ಈಗ ಅದೇ ಆಗಲೇ ಹೇಳಿದಾಗೇನೆ ರೈತನ ಅಭಿವೃದ್ಧಿಗೆ ಮಹತ್ವದ ಪಾತ್ರವನ್ನು ವಹಿಸತಕ್ಕಂತಹ ನೆಲ ಏನಿರ್ತದಲ್ಲ ಅದರದ ಸಂರಕ್ಷಣೆ ನಮಗೆ ಬಹಳ ಅಂದ್ರೆ ಬಹಳ ಪ್ರಮುಖವಾಗಿರ್ತದೆ. ಅದೇ ರೀತಿ ಅಂತರ್ಜಲ, ಬೇಸಿಗೆ ಕಾಲದಲ್ಲಿ ನಾವು ವ್ಯವಸಾಯ ಮಾಡ್ತೀವಿ ಅಂದ್ರೆ ಅದಕ್ಕೆ ಮೇನ್ ಅಂತರ್ಜಲ ಬೇಕೇ ಬೇಕು. ಎಲ್ಲಿ ಹಲವಾರು ಬೋರ್ವೆಲ್ಗಳ ಮೂಲಕ ನಾವು ಈಗ ಅಂತರ್ಜಲನ ಉಪಯೋಗಿಸ್ಕೊಂಡು ವ್ಯವಸಾಯ ಮಾಡುತ್ತಿದ್ದೇವೆ. ತಾವಿರ್ತಕ್ಕಂಥ ಹಳ್ಳಿಯಲ್ಲಿ ಅಂತರ್ಜಲ ಯಾವ ರೀತಿ ಹೆಚ್ಚಿಗೆ ಆಗಬೇಕು, ಅದಕ್ಕೆ ಯಾವ ರೀತಿ ಟೆಕ್ನಾಲಜಿಗಳನ್ನೆಲ್ಲ ಯೂಸ್ ಮಾಡಬೇಕು ಅನ್ನೋದನ್ನು ನಾವು ಅವರಿಗೆ ತಿಳಿಸಿಕೊಡಬೇಕಾಗ್ತೈತಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮಳೆ ನೀರಿನ ಕೊಯ್ಲು. ಮಳೆ ನೀರಿನ ಕೊಯ್ಲು ರೆಡಿ ಮಾಡಿ ಅದನ್ನು ನೀರನ್ನ ನಾವು ದಿನನಿತ್ಯ ಉಪಯೋಗಿಸ್ಕೊಳ್ಳಬಹುದು. ಅದನ್ನು ಹಿಂಗು ಗುಂಡಿ ಮಾಡಿ ಹಿಂಗು ಗುಂಡಿಗೆ ಕಳಿಸಿ ನೀರಿಗೆ ಹಾಕೋದ್ರ ಮೂಲಕ ನಾವು ಅಂತರ್ಜಲವನ್ನು ಸಹಿತ ಹೆಚ್ಚಿಸಬಹುದು. ಈ ರೀತಿಯ ಹೊಸ ಹೊಸ ತಂತ್ರಜ್ಞಾನಗಳನ್ನು ನಾವು ಉಪಯೋಗಿಸ್ಕೊಳ್ಳೋದು ಬಹಳ ಅವಶ್ಯಕವಾಗಿರ್ತದೆ. ಈಗ ನಾವು ಒಣ ಬೇಸಾಯ ಮಾಡ್ತೀವಿ ಅಂದರೆ ವರ್ಷದ 12 ತಿಂಗಳ ಕಾಲ ಒಣ ಬೇಸಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಸಂಬಂಧ ಇನ್ನೊಂದು ತಂತ್ರಜ್ಞಾನ ಅಂದರೆ ಗ್ರೀನ್ ಹೌಸ್, ಹಸಿರು ಮನೆ ಅಂತೇಳಿ ನಾವು ಕರಿತೀವಿ. ಇದು ಏನಿದೆ ಅಲ್ಲ, ಇದನ್ನ ಉಪಯೋಗಿಸ್ಕೊಂಡು ನಾವು ವರ್ಷದ 12 ತಿಂಗಳುಗಳ ಕಾಲ ಸಂಪೂರ್ಣವಾಗಿ ಬೆಳೆಯನ್ನ ಬೆಳಿಬಹುದು. ತರಕಾರಿಗಳಾಗಿರ್ಬೋದು, ಹೂಗಳಾಗಿರ್ಬೋದು, ಮತ್ತೆ ಹಣ್ಣುಗಳಾಗಿರ್ಬೋದು, ಈ ರೀತಿಯ ಸಣ್ಣ ಪ್ರಮಾಣದ ಸಸ್ಯಗಳೇನಿರ್ತಾವೆ ನೋಡೋ, ಇವನ್ನೆಲ್ಲ ಬೆಳೀತಾರ. ಇವನ್ನ ಯಾವುದೇ ಆಗಿರಲಿ, ಅಲ್ಲಿ ಅಂದ್ರೆ ಹೊರಗಿನ ವಾತಾವರಣ ಹೇಗೆ ಇರಲಿ, ಒಂದು ಗೋಡೌನ್ ಮಾಡಿ ಅದರೊಳಗೆ ಸಸ್ಯಗಳ ಬೆಳವಣಿಗೆಗೆ ಯಾವ ರೀತಿ ನಮಗೆ ವಾತಾವರಣ ಬೇಕು ಅದೇ ಥರದ ಒಂದು ವಾತಾವರಣ ನಾವು ತಯಾರು ಮಾಡಿ ಆ ವಾತಾವರಣದಲ್ಲಿ ಬೆಳೆಸುವಂಥ ಒಂದು ತಂತ್ರಜ್ಞಾನ ಹಸಿರುಮನೆಯಾಗಿದೆ. ಇದರ ಬಗ್ಗೆ ಏನಿರ್ತದಲ್ಲ, ಈ ತಂತ್ರಜ್ಞಾನಗಳ ಬಗ್ಗೆ ರೈತರಿಗೆ ಅರಿವು ಮೂಡಿಸುವುದು ನಮ್ಮ ಕರ್ತವ್ಯ ಆಗಿರ್ತದೆ. ಅವರ ಆರ್ಥಿಕತೆ ಜಾಸ್ತಿ ಆಗುತ್ತಲೇನ ಅದೇ ಟೈಮಿಗೆ ಒಂದು ಗ್ರಾಮೀಣ ಅಭಿವೃದ್ಧಿ ಕೂಡ ಸಾಧ್ಯವಾಗ್ತೈತೆ. ಹೀಗೆ ಹಲವಾರು ಗ್ರಾಮಗಳ ಅಭಿವೃದ್ಧಿಯಿಂದ ನಮ್ಮ ದೇಶದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹ. ಪರಿಸರದಲ್ಲಿ ಸಿಗುವಂತಹ ವಸ್ತುಗಳನ್ನೇ ಬಳಸಿ ನಾವು ಅದನ್ನೆಲ್ಲ ಸದುಪಯೋಗಗೊಳಿಸಿಕೊಂಡ್ರೆ ಅದು ಮಾಲಿನ್ಯಗಳನ್ನೆಲ್ಲ ತಡೆಗಟ್ಟಬಹುದು ಎಂಬುದನ್ನ ನೀವು ಪ್ರಸ್ತಾವನೆ ಮಾಡಿದ್ದೀರಿ. ಹೌದು ಸ್ನೇಹ. ಈಗ ನಿಮ್ ಇಷ್ಟವಾದ ಗೀತೆ ಒಂದು ಕೇಳ್ಬೋದಾ? ಹೌದು ಸ್ನೇಹ, ನನಗೆ ಗೀತೆಗಳಂದ್ರೆ ನೆನಪಾದ್ರೆ ನನಗೆ ಬಹಳ ಮನಸ್ಸಿಗೆ ಮುಟ್ಟೋದಂದ್ರೆ ಜಾನಪದ ಗೀತೆಗಳು. ಯಾವುದು? ಹಳ್ಳಿಗಳಂದ್ಬಿಟ್ಲೇನ ಅಲ್ಲಿ ಇರ್ತಕ್ಕಂಥ ಜನರು ಒಬ್ಬರ ಧ್ವನಿಯಿಂದ ಇಬ್ಬರ ಧ್ವನಿಗೆ ಕೇವಲ ಮೌಖಿಕವಾಗಿ ಬಂದಿರತಕ್ಕಂಥ ಹಲವಾರು ಪದಗಳು ಇವತ್ತು ಎಲ್ಲರ ಮನಸ್ಸನ್ನು ಗೆದ್ದಿರ್ತವೆ. ಎಷ್ಟೋ ಜನಪದ ಗೀತೆಗಳನ್ನು ಒಂದೇ ಚಿತ್ರದಲ್ಲಿ ತೋರಿಸತಕ್ಕಂಥ ಚಿತ್ರ ಸೇವಂತಿ ಸೇವಂತಿ.